ನಮ್ಮ ರೈತರ ಪರವಾಗಿ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಬಹಳ ಮುಖ್ಯವಾಗಿ ಡಾಕ್ಟ್ರೆ, ಮಾಗಿ ಉಳುಮೆ ಅಂದ್ರೆ ಏನು, ಇದ್ರನ್ನ ಸ್ವಲ್ಪ ವಿವರಿಸ್ತೀರಾ? ಮಾಗಿ ಉಳುಮೆ ಅಂತಂದ್ರೆ ನಾವು ಆಕ್ಚುಲಿ ಫಲವತ್ತಾದ ಮಣ್ಣನ್ನು ಕಾಪಾಡಿಕೊಳ್ಳೋದಕ್ಕೆ ಇದೊಂದು ಮಾಗಿ ಉಳುಮೆನು ಒಂದು ಪಾತ್ರ ವಹಿಸುತ್ತೆ, ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಈ ಮಾಗಿ ಉಳುಮೆ ಬಹಳ ಜನ ಗಮನ ಕೊಡಲ್ಲ ಅಷ್ಟೊಂದು, ಜಸ್ಟ್ ಬೆಳೆ ಇಡೋದಕ್ಕಿಂತ ಮುಂಚೆ ಉಳುಮೆ ಮಾಡಕ್ಕೆ ಹೋಗ್ತಾರೆ. ಬಟ್ ಇದು ಕಡಿಮೆ ಖರ್ಚಲ್ಲಿ ಖರ್ಚಿಲ್ಲದಲ್ಲೇ ಮಾಡಬಹುದು. ಇದು ಮಾಗಿ ಉಳುಮೆ ಅಂದ್ರೆ ಬೆಳೆಗಳ ಕಟಾವು ಮುಗಿದ ಮೇಲೆ ಖಾಲಿ ಬಿದ್ದಿರುವ ಹೊಲದಲ್ಲಿ ಎತ್ತಿನ ರಂಟೆ ಅಥವಾ ಕಬ್ಬಿಣದ ರಂಟೆಯಿಂದ ಚೆನ್ನಾಗಿ ಮತ್ತು ಆಳವಾಗಿ ಉಳುಮೆ ಮಾಡ್ಬೇಕು. ಇದು ಸೊ ಈಗೀಗ ನಾವು ಟ್ರ್ಯಾಕ್ಟರ್ ಬಳಸಲು ಮಾಡಬಹುದು, ರೋಟೋವೇಟರ್ಗಳಿಂದಲೂ ಮಾಡಬಹುದು. ಇದನ್ನ ನಾವು ಮಾಗಿ ಉಳುಮೆ ಅಂತೀವಿ. ಸಾಮಾನ್ಯವಾಗಿ ಇದನ್ನ ನಾವು ಬೆಳೆ ಕಟಾವು ಮಾಡಿದ ನಂತರ ಮಾಡ್ಬೇಕು, ಮುಂಗಾರು ಆಗಿರ್ಬೋದು ಹಿಂಗಾರು ಆಗಿರ್ಬೋದು. ಅದು ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೆಳೆ ಕಟಾವು ನಂತರ ಮಾಡಿದ್ರೆ ಒಳ್ಳೇದು. ಹಾ ಹಾ, ಒಟ್ಟು ಯಾವುದೇ ಬೆಳೆ ಕಟಾವು ಆದ ನಂತರ ಮಾಗಿ ಉಳುಮೆಯನ್ನ ಮಾಡ್ಲೇಬೇಕು ಅಂತಕ್ಕಂಥದ್ದು. ಮಾಗಿ ಉಳುಮೆಯಿಂದ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಯಾವ್ಯಾವ ರೀತಿಯ ಉಪಯೋಗವಾಗ್ತದೆ? ಈಗ ನಾರ್ಮಲಿ ಮಳೆ ಬಂದಾಗ ಫಲವತ್ತಾದ ಮಣ್ಣು ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗುತ್ತೆ. ಯಾಕಂದ್ರೆ ಉಳುಮೆ ಮಾಡಿಲ್ಲ ಅಂತಂದ್ರೆ ಮೇಲೆಗಡೆ ಫಲವತ್ತಾಗಿ ಒಂದ್ ಇಂಚು ಏನಿರುತ್ತಲ್ಲ ಮಣ್ಣು, ಅದೇ ತುಂಬಾ ಫಲವತ್ತಾಗಿರುತ್ತೆ. ಆ ಮಣ್ಣು ಮಳೆ ಬಂದಾಗ ನೀರಿಗೆ ಕೊಚ್ಕೊಂಡು ಹೋಗುತ್ತೆ, ಹಂಗೆ ಮಾಡಿಲ್ಲ ಅಂತಂದ್ರೆ. ಮಾಗಿ ಉಳುಮೆ ಮಾಡಿದ್ರೆ ಈ ಕೊಚ್ಕೊಂಡು ಹೋಗೋದು ಕಡಿಮೆ ಮಾಡಬಹುದು, ತಡೆಗಟ್ಟಬಹುದು, ಹಳ್ಳ ಕೊಳಕ್ಕೆ ಹೋಗೋದು ಕಡಿಮೆ ಆಗುತ್ತೆ. ಸೊ ಇದರಿಂದ ಮಣ್ಣಿನ ಸಂರಕ್ಷಣೆ ಮಾಡಿದಂಗಾಗುತ್ತೆ. ಜೊತೆಗೆ ಈ ಬೇಸಿಗೆಯಲ್ಲಿ ಮಾಡುವ ಮಾಗಿ ಉಳುಮೆಯಿಂದ ಮುಂಗಾರು ಹಂಗಾಮಿನಲ್ಲಿ ಆರಂಭದಲ್ಲಿ ಮೇನ್ ಮಳೆ ಬೀಳುತ್ತಲ್ವ, ಅದು ನೀರು ವ್ಯರ್ಥವಾಗಿ ಹರಿಯಲ್ಲ, ಸಂಪೂರ್ಣ ಭೂಮಿಯೆಲ್ಲ ಇಂಗುತ್ತೆ. ಅದು ನಮ್ಮ ಬಳ್ಳಾರಿ ತಗೊಂಡ್ರೆ, ಬಳ್ಳಾರಿ ಸುತ್ತಮುತ್ತ ಎಲ್ಲ ನಾವು ಯೂಶಲಿ ಮುಂಗಾರಿನಲ್ಲಿ ಕಡಿಮೆ ಬೆಳೆಯೋದು, ಕಪ್ಪು ಮಣ್ಣಿನಲ್ಲಿ ಹಿಂಗಾರಿ ಬೆಳೆನೆ ಬೆಳಿತೀವಿ ನಾವು. ಹಿಂಗಾರಿ ಬೆಳೆಗಳಾದ ಹಿಂಗಾರಿ ಜೋಳ ಆಗಿರ್ಬೋದು ಅಥವಾ ಕುಸುಬೆ ಆಗಿರ್ಬೋದು ಕಡಲೆ ಆಗಿರ್ಬೋದು, ಇವನ್ನೆಲ್ಲ ನಾವು ಮುಂಗಾರಿನಲ್ಲಿ ಖಾಲಿ ಬಿಟ್ಟಿರ್ತೀವಿ, ಹಿಂಗಾರಿನಲ್ಲಿ ಬೆಳಿತೀವಿ. ಸೊ ಅದಕ್ಕೆ ನಾವು ಮುಂಗಾರು ಪ್ರಾರಂಭವಾದಕ್ಕಿಂತ ಮುಂಚೆನೆ ನಾವು ಮಾಗಿ ಉಳುಮೆ ಮಾಡಿದ್ರೆ, ಆಳವಾಗಿ ಉಳುಮೆ ಮಾಡಿದ್ರೆ ನೀರು ಹರಿದು ಹೊರಗಡೆ ಹೋಗಲ್ಲ, ಅದು ಭೂಮಿನಲ್ಲೇ ಹಿಂಗುತ್ತೆ, ಮತ್ತೆ ಭೂಮಿ ತಳದಲ್ಲಿ ಹಸಿ ಉಳ್ಕೊಂಡಿರುತ್ತೆ. ಇವನ್ ಕೆಲವೊಮ್ಮೆ ಮಳೆ ಕೈ ಕೊಟ್ಟರು ಈಗ ರೆಸಿಡಿಯಲ್ ಮಾಯಿಶ್ಚರ್ ನಲ್ಲೇ ಬೆಳಿತೀವಿ ನಾವು, ಉಳಿಕೆ ತೇವಾಂಶ ಏನಿರುತ್ತಲ್ವ ಅದ್ರಲ್ಲೇ ನಾವು ಹಿಂಗಾರಿ ಬೆಳೆ ಬೆಳಿತೀವಿ. ಈ ಕಡಲೆ ಆಗಿರ್ಬೋದು ಅಥವಾ ಕುಸುಬೆ ಆಗಿರ್ಬೋದು, ಒಂದು ಸರಿ ಬಿತ್ತನೆ ಮಾಡ್ಬೇಕಾದ್ರೆ ಚೆನ್ನಾಗಿ ಮಳೆ ಬಂದ್ರೆ, ಈವನ್ ತದನಂತರ ಮಳೆ ಒಂದು ಎರಡು ಬರ್ಲಿಲ್ಲ ಅಂದ್ರೂ ನಾವು ಬೆಳೆ ಆಗುತ್ತೆ. ಅದೇ ನಾವು ಈ ತರ ಮಾಗಿ ಉಳುಮೆ ಮಾಡಿದ್ರೆ ಆಳವಾಗಿ ಉಳುಮೆ ಮಾಡಿದಾಗ ತೇವಾಂಶ ಚೆನ್ನಾಗಿ ಹಸಿ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಒಂದೇ ಮಳೆ ಚೆನ್ನಾಗಿ ಬಂದ್ರೆ ಬಿತ್ತನೆಗೆ ನಮಗೆ ಬೆಳೆ ಉತ್ತಮವಾದ ಫಸಲು ಪಡಬಹುದು ಇದರಿಂದ. ಜೊತೆಗೆ ಇವನ್ನು ಅಲ್ಪ ಸ್ವಲ್ಪ ಅಂತರ್ಜಲ ಮಟ್ಟನು ಹೆಚ್ಚುತ್ತೆ, ಇವನ್ನು ಭೂಮಿಯ ಬಾವಿಗಳಲ್ಲಿ ಸಮೇತ ನೀರಿನ ಕೊರತೆನೂ ಆಗಲ್ಲ, ಇದು ಚೆನ್ನಾಗಿರುತ್ತೆ. ಮಾಗಿ ಉಳುಮೆಯಿಂದ ಮಣ್ಣಿನ ಸಂರಕ್ಷಣೆ ಆಗ್ತದೆ, ನೀರಿನ ಸಂರಕ್ಷಣೆ ಆಗ್ತದೆ, ಹೌದು, ತೇವಾಂಶ ಕಾಪಾಡಿಕೊಳ್ಳಕ್ಕೂ ಉಪಯೋಗವಾಗ್ತದೆ. ಮಾಗಿ ಉಳುಮೆ ಮಾಡುವುದರಿಂದ ನೀವು ಹೇಳಿದ್ರೆ ಮಣ್ಣಿನ ಸಂರಕ್ಷಣೆ ಆಗ್ತದೆ ಅಂತ ಹೇಳಿದ್ರಿ, ಮಣ್ಣಿನ ಫಲವತ್ತತೆ ಇದರಿಂದ ಹೆಚ್ಚಾಗ್ತದೆಯಾ, ಹೇಗೆ? ಹೌದು, ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿರುವ ಮಣ್ಣು ಪೂರ್ತಿ ಸಡಿಲವಾಗುತ್ತೆ. ಯಾಕಂದ್ರೆ ನಾವು ಆಳವಾಗಿ ಉಳುಮೆ ಮಾಡ್ತೀವಲ್ಲ, ಅವಾಗ ಮಣ್ಣು ಲೂಸ್ ಆಗುತ್ತೆ, ಸಡಿಲವಾಗುತ್ತೆ. ಮತ್ತೆ ಬೆಳೆ ಕಟಾವ ಆದ ನಂತರ ಹೊಲದಲ್ಲಿ ನಾವು ತ್ಯಾಜ್ಯ ವಸ್ತುಗಳು ಉಳಿದಿರ್ತವೆ, ಈಗ ಬೇರೆ ಕಡೆ ಭತ್ತ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು, ಇಂಥವೆಲ್ಲ ಕಟಾವ್ ಮಾಡಿದ ನಂತರ ಕೂಳೆ ಬೆಳೆ ಉಳಿದಿರ್ತದೆ ಭೂಮಿನಲ್ಲಿ. ಈ ಸೂರ್ಯಕಾಂತಿ ಆಗಿರ್ಬೋದು ಅಥವಾ ಮೆಕ್ಕೆಜೋಳ ಆಗಿರ್ಬೋದು, ಅವನ್ನ ನಾವು ಏನೋ ದನ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾವು ಅವನ್ನ ಕಟ್ ಮಾಡಲ್ಲ, ಭೂಮಿನಲ್ಲಿ ಬಿಟ್ಟಿರ್ತೀವಿ, ಜನಗಳೆಲ್ಲ ಅದನ್ನ ಸುಟ್ಟಾಕ್ಬಿಡ್ತಾರೆ. ಅದ್ರ ಬದಲು ನಾವು ಈ ಮಾಗಿ ಉಳುಮೆ ಆಳವಾಗಿ ಮಾಡ್ತೀವಲ್ಲ, ಆಗ ಅವೆಲ್ಲ ಮಣ್ಣಿನಲ್ಲಿ ಸೇರ್ತವೆ, ಸೇರ್ಬಿಟ್ಟು ಡಿಕಂಪೋಸ್ ಆಗ್ತವೆ, ಕೊಳೆತವೆ, ಕೊಳೆತ್ಬಿಟ್ಟು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಇದರಿಂದ ಭೂಮಿಯ ಭೌತಿಕ ಮತ್ತು ರಾಸಾಯನಿಕ ಜೈವಿಕ ಗುಣಧರ್ಮಗಳು ಸುಧಾರಿಸ್ತವೆ. ಯಾಕಂದ್ರೆ ಅವಾಗ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇಂಪ್ರೂವ್ ಆಗುತ್ತೆ, ಮಣ್ಣಿನ ಟೆಕ್ಸ್ಚರ್ ಎಲ್ಲ ಚೆನ್ನಾಗುತ್ತೆ, ಮತ್ತೆ ಈವನ್ ಜೈವಿಕ ಗುಣಧರ್ಮಗಳಾದ ನಮಗೆ ಸೂಕ್ಷ್ಮ ಜೀವಿಗಳೆಲ್ಲ ಸಂಖ್ಯೆ ಜಾಸ್ತಿ ಆಗ್ತವೆ. ನಮಗೆ ಈವನ್ ಈಗ ನಾವು ದ್ವಿದಳ ಧಾನ್ಯ ಇಟ್ಟಾಗ ರೈಜೋಬಿಯಂ ಸೂಕ್ಷ್ಮ ಜೀವಿಗಳು ಇರ್ತವೆ, ಅವು ಮಣ್ಣಿನ ವಾತಾವರಣದಲ್ಲಿರುವ ನೈಟ್ರೋಜನ್ ಎಲ್ಲ ಫಿಕ್ಸ್ ಮಾಡ್ತವೆ. ಅಂತ ಸೂಕ್ಷ್ಮ ಜೀವಿಗಳು ಸಮೇತ ಅಂದ್ರೆ ನಮಗೆ ಉಪಯೋಗಿ ಸೂಕ್ಷ್ಮ ಜೀವಿಗಳ ಸಂಖ್ಯೆನು ಜಾಸ್ತಿ ಆಗುತ್ತೆ, ಸುಧಾರಿಸುತ್ತೆ. ಸೊ ಜೊತೆಗೆ ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ, ಫಲವತ್ತತೆನೂ ಚೆನ್ನಾಗುತ್ತೆ, ಮತ್ತೆ ಗುಣಮಟ್ಟನು ಸಮೇತ ಗಣನೀಯವಾಗಿ ಹೆಚ್ಚುತ್ತದೆ. ಜೊತೆಗೆ ಭೂಮಿಯ ಮೇಲಿನ ಒಂದು ಸೆಂಟಿಮೀಟರ್ ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಅಂತ ನಾನು ಹೇಳಿದೆ ಆಗ್ಲೇನೆ, ಮೇಲುಗಡೆ ಫಲವತ್ತಾಗಿರುತ್ತೆ. ಅದು ಆಗ್ಬೇಕಪ್ಪ ಅಂದ್ರೆ ನೂರಾರು ವರ್ಷ ಬೇಕದಕ್ಕೆ. ಸೊ ಅದಕ್ಕೆ ನಾವು ಈ ರೀತಿ ಭೂಮಿಯನ್ನು ಸರಿಯಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನ ಕೆಳಗಿನ ಪದರ ಮೇಲೆ ಬರುತ್ತೆ, ಮೇಲಿಂದ ಕೆಳಗಡೆ ಹೋಗುತ್ತೆ. ಸೊ ಇಂತಹ ಕ್ರಿಯೆಯಿಂದ ಮಣ್ಣಿನ ಸತ್ವ ಹೆಚ್ಚಾಗುತ್ತದೆ, ಜೊತೆಗೆ ಏರಿಯೇಷನ್ ಆಗುತ್ತೆ. ತಮ್ಗೆಲ್ಲ ಗೊತ್ತಿರ್ಬೋದು ರೈತರು ಬಂದವ್ರೆ, ನಾವು ಹಿಂಗಾರಿನಲ್ಲಿ ಸ್ವಲ್ಪ ಸೆಪ್ಟೆಂಬರ್ ಅಲ್ಲಿ ಹತ್ತಿ ಎಲ್ಲ ಆಗ್ತಾ ಇದ್ರು, ಕಪ್ಪು ಮಣ್ಣಿನಲ್ಲಿ, ಅಲ್ಲಿ ಆಗ ನಾವು ಕಳೆ ಇಲ್ಲ ಅಂತಂದ್ರು ಅರತ್ತಾ ಇರೋರು, ಇಂಟರ್ಕಲ್ಟಿವೇಶನ್ ಮಾಡ್ತಾ ಇರೋರು ಯಾವಾಗ್ಲೂ. ಯಾಕೆಂದ್ರೆ ಮಣ್ಣು ಸಡಿಲಗೊಳಿಸಿದ್ರೆ ಚೆನ್ನಾಗಿರುತ್ತೆ, ಜೊತೆಗೆ ಆವಿ ಆಗೋದು ಕಡಿಮೆ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಈಗ ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಈ ಏನು ತ್ಯಾಜ್ಯ ವಸ್ತುಗಳೆಲ್ಲ ಭೂಮಿಗೆ ಸೇರ್ತವೆ. ಸೊ ಹಾಗಾಗಿ ಫಲವತ್ತತೆ ಹೆಚ್ಚಾಗುತ್ತೆ, ಹೆಚ್ಚಾಗ್ತದೆ. ಮಾಗಿ ಉಳುಮೆಯಿಂದ ಈ ಕಳೆಗಳ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಹೌದು ಹೌದು ಮಾಡಬಹುದು. ಯಾಕೆ ಅಂತಂದ್ರೆ ಮಾಗಿ ಉಳುಮೆ ಮಾಡಿದಾಗ ನಾವು ಹಲವಾರು ಕಳೆ ಬೀಜಗಳು ಭೂಮಿನಲ್ಲಿ ಇರ್ತವೆ, ಜೊತೆಗೆ ಈಗ ಜೇಕು ಅಂತ ಕರಿತೀವಲ್ಲ ಅದರಲ್ಲಿ ಗೆಡ್ಡೆಗಳು ಇರ್ತವೆ, ಕೆಲವು ಕಂದುಗಳು ಇರ್ತವೆ, ಇವಾಗಿರ್ಬೋದು ಸೈನೋನ್ ಡಾಕ್ಟೈಲ್ ಅಂದ್ರೆ ಕರ್ಕೆ ಗೇಕು ಮತ್ತೆ ಹಲವಾರು ಕಳೆ ಬೀಜಗಳು ಭೂಮಿನಲ್ಲಿ ಇರ್ತವೆ. ನಾವು ಆಳವಾಗಿ ಉಳುಮೆ ಮಾಡಿದಾಗ ನಾವು ಅದನ್ನ ಮೇಲಕ್ಕೆ ತಿರುವಾಕ್ತಿವಿ ನಾವು ಮಣ್ಣು. ಸೊ ತಿರುವಾಕ್ದಾಗ ಅದು ನಮ್ಮಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಲು ಬಹಳ ಇರುತ್ತೆ, ಯಾವಾಗ ಏಪ್ರಿಲ್ ಮೇ ನಲ್ಲಿ ಅಪ್ ಟು ಜೂನ್ ತಕನು ಇರುತ್ತೆ, 40-42-43 ತನಕ ಇರುತ್ತೆ. ಸೊ ಆಗ ಆ ಬಿಸಿಲಿಗೆ ಅವೆಲ್ಲನ ಬೀಜಗಳೇನಿರ್ತವೆ ಅವನು ವಯರ್ಬಿಟ್ಟಿ ಕಳ್ಕಂತವೆ, ಜನರೇಷನ್ ಬರಲ್ಲ. ಜೊತೆಗೆ ಮೋರ್ ಓವರ್ ಆ ಬೀಜ ಕೆಲವು ಮೇಲೆ ಬಂದಿರ್ತವಲ್ಲ, ನಾವು ಉಳುಮೆ ಮಾಡುವಾಗ ನೀವು ನೋಡಿರ್ಬೋದು ಹಕ್ಕಿ ಪಕ್ಷಿಗಳೆಲ್ಲ ಬಂದಿರ್ತವೆ, ಹಿಂದೆ ಹೋಗ್ತಾ ಇರ್ತವೆ ಅಂದ್ರೆ ಅವು ಬೀಜಗಳು ತಿಂತವೆ, ಕಳೆ ಬೀಜನು ಇದ್ದವನು ಅವನು ತಿಂತವೆ, ಮತ್ತೆ ಈ ತರ ಬಿಸಿಲಿಗೂ ನಾಶ ಆಗುತ್ತೆ. ಹಾಗಾಗಿ ನಮಗೆ ಕಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಓಹೋ, ಕಳೆ ನಿಯಂತ್ರಣ. ಕಳೆ ನಿಯಂತ್ರಣ ಅಂತೂ ಆಗುತ್ತೆ ಮಾಡೋದ್ರಿಂದ. ಸಾಮಾನ್ಯವಾಗಿ ಈ ರೀತಿ ಮಾಗಿ ಉಳುಮೆ ಮಾಡುವಾಗ ಹೊಲದಲ್ಲಿ ಒಣ ಕಸ ಇರ್ತದೆ, ಆ ಕಸನೆಲ್ಲ ರೈತರು ಕೆಲವೊಮ್ಮೆ ಸುಡುವ ಸಾಧ್ಯತೆಗಳು ಇರ್ತದೆ, ಇದು ಎಷ್ಟರ ಮಟ್ಟಿಗೆ ಸೂಕ್ತ ಡಾಕ್ಟ್ರೆ? ಅದೇ, ಇದು ಸುಡೋದ್ರಿಂದ ನಮ್ಗೆ ಸಾಕಷ್ಟು ಪೋಷಕಾಂಶಗಳು ಹಾಳಾಗೋಗ್ತವೆ. ಹಾಗಾಗಿ ನಾವು ಸುಡೋದ ಬದಲು ನಾವು ಮಣ್ಣಿಗೆ ಸೇರಿಸಿದ್ರೆ ನಮಗೆ ಕನಿಷ್ಠ ಒಂದೊಂದು 25-30% ನಾವು ಪೋಷಕಾಂಶಗಳನ್ನ ಭೂಮಿಗೆ ಹಾಕೋದನ್ನ ಕಡಿಮೆ ಮಾಡಬಹುದು. ಬಟ್ ಬಹಳ ಒಳ್ಳೇದು, ಮತ್ತೆ ಪರಿಸರಕ್ಕೂ ಒಳ್ಳೇದಾಗುತ್ತೆ. ಚೆನ್ನಾಗಿ ಕಸ ಸುಡಬಾರದು, ಸುಡಬಾರದು ಯಾವ್ದೇ ಕಾರಣಕ್ಕೂ ನಾವು ಸುಡಬಾರದು. ಅದು ಈ ನಮ್ಮ ಬಳ್ಳಾರಿ ಸುತ್ತಮುತ್ತ, ಜೊತೆಗೆ ಇವನು ಸಿಂಧನೂರು, ಮಾನ್ವಿ, ಸಿರುಗುಪ್ಪ ಅಲ್ಲೆಲ್ಲ ಭತ್ತನ ಬೆಳೀತಾರೆ, ಇವನ್ ಅಲ್ಲಿನ ಸಮೇತ ನಾವು ಸುಡಕ್ ಹೋಗ್ಬಾರ್ದು, ಅದನ್ನ ಯಾವಾಗ್ಲೂ ನಾವು ಭೂಮಿಗೆ ಸೇರಿಸ್ಬೇಕು. ಯಾವುದೇ ಕಸವಿದ್ರು ಸಹಿತ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ, ಹೆಚ್ಚಾಗುತ್ತೆ. ಮಾಗಿ ಉಳುಮೆಯಿಂದ ಕೀಟ ಮತ್ತು ರೋಗ ನಿಯಂತ್ರಣಗಳ ಸಾಧ್ಯತೆಯ ಇದೆಯಾ? ಹೌದು, ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕಳೆ ಬೀಜಗಳೆಲ್ಲ ಮೇಲೆ ಬರ್ತವೆ, ಅಕ್ಕಿ ಪಕ್ಷಿಗಳು ತಿಂತಾವ್ ಅಂತ ಹೇಳಿದೆ. ಅದೇ ರೀತಿ ಈ ನಾವು ಮಾಗಿ ಉಳುಮೆ ಮಾಡಿದಾಗ ಮಣ್ಣು ಯಾವಾಗ ಮೇಲಕ್ ಬರುತ್ತಲ್ವ, ಬಂದ ನಂತರ ಆಗ ಕೋಶಗಳು ಇರ್ತವೆ, ಕೆಲವು ಮೊಟ್ಟೆಗಳಿರ್ಬೋದು, ಲಾರ್ವಾ ಇರ್ಬೋದು, ಅವೆಲ್ಲ ಭೂಮಿನಲ್ಲಿ ಇರ್ತವೆ. ಅವು ಎಕ್ಸ್ಪೋಸ್ ಆದಾಗ ಭೂಮಿ ಮೇಲಕ್ಕೆ ನಾವು ಉಳುಮೆ ಮಾಡಿದಾಗ ಮೇಲೆ ಬರ್ತವೆ. ಈಗ ನಮಗೆ ಹೇಳ್ದಂಗೆ ಟೆಂಪರೇಚರ್ ಜಾಸ್ತಿ ಇರುತ್ತೆ ಇಲ್ಲಿ, 40-42-43 ಇರುತ್ತೆ. ಸೊ ಆ ಬಿಸಿಲಿಗೆ ಚೆನ್ನಾಗಿ ಯಾವಾಗ ಕಾಯ್ತಿತ್ತಲ್ಲ ಅದು ಕಾದು ನಮ್ಗೆಲ್ಲ ಮೊಟ್ಟೆ ಅಥವಾ ಮರಿಗಳು ಅವೆಲ್ಲಾನು ಸತ್ತೋಗ್ತವೆ. ಜೊತೆಗೆ ಇವನ್ ಏನು ಕ್ರಿಮಿ ಕೀಟಗಳು ಇರ್ತಾವಲ್ಲ ಅವನು ಇವನ್ ಮೇಲೆ ಬಂದಾಗ ಅವನು ಸಮೇತ ಪಕ್ಷಿಗಳು ತಿಂತವೆ. ಸೊ ಹಾಗಾಗಿ ಗಣನೀಯ ಪ್ರಮಾಣದಲ್ಲಿ ನಾವು ಕಳೆ ಕೀಟ ರೋಗ ಇವೆಲ್ಲವನ್ನು ಕಡಿಮೆ ಮಾಡಬಹುದು. ಕಡಿಮೆ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ನಮಗೆ ಬೆಳೆ ಇಳುವರಿ ಜಾಸ್ತಿ ಬರುತ್ತೆ. ಸೊ ಮಾಗಿ ಉಳುಮೆಯಿಂದ ಕೀಟ ಮತ್ತು ರೋಗ ನಿಯಂತ್ರಣ ಸಾಧ್ಯತೆ ಇದೆ. ಹೌದು, ಮತ್ತೊಂದು ಪ್ರಶ್ನೆ ಡಾಕ್ಟ್ರೆ, ಈಗ ಮಾಗಿ ಉಳುಮೆಯನ್ನು ವರ್ಷಕ್ಕೆ ಎಷ್ಟು ಸಲ ಮಾಡಬೇಕು ರೈತರು? ಆಕ್ಚುಲಿ ಈಗ ಕಪ್ಪು ಮಣ್ಣಿದ್ರೆ ಆಳವಾದ ಕಪ್ಪು ಮಣ್ಣಿನಲ್ಲಿ ನಾವು 2-3 ವರ್ಷಕ್ಕೊಂದ್ಸರಿ ಮಾಡಿದ್ರೆ ಸಾಕಾಗುತ್ತೆ. ಅದೇ ಕೆಂಪು ಮಣ್ಣಾದ್ರೆ ಪ್ರತಿ ವರ್ಷ ಆಳವಾಗಿ ಉಳುಮೆ ಮಾಡೋದು ಸೂಕ್ತ. ಸೊ ಈ ಮಾಗಿ ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿ ಹದವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಬರುವ ಅಕಾಲಿಕ ಮಳೆಯನ್ನು ನಾವು ಹೆಚ್ಚಾಗಿ ಹೀರ್ಕೊಂಡು ತೇವಾಂಶ ಕಾಪಾಡಬಹುದು. ಸೊ ಇಲ್ಲದಿಂದ್ರೆ ಅವು ರಭಸವಾಗಿ ಹರಿತತೆ ನೀರು, ಕೊಚ್ಕೊಂಡು ಹೋಗುತ್ತೆ. ಜೊತೆಗೆ ಕೊಚ್ಕೊಂಡು ಹೋಗೋದ್ ಮೇಲೆ ಯಾವ ಮೇಲ್ಮೈ ಮಣ್ಣಿರುತ್ತಲ್ವ 1 ಇಂಚು ಅಥವಾ 1 ಸೆಂಟಿಮೀಟರ್ 1 ಇಂಚು ಅದು ನೀರ್ಗುಂಟೆ ಹೋಗುತ್ತೆ, ಅದು ಮಣ್ಣಿನ ಸತ್ವ ಬಹಳ ಚೆನ್ನಾಗಿರುತ್ತೆ. ಅದೇ ನಾವು ನೀರ್ಗುಂಟೆ ಕೊಚ್ಕೊಂಡು ಹೋದ್ರೆ ಆಗ ಕಡಿಮೆ ಆಗುತ್ತೆ ಫಲವತ್ತತೆ. ಸೊ ತಗ್ಗು ದಿನ ಆಗ್ತವೆ, ಈ ಕೊರಕುಲೆಲ್ಲ ಆಗಿರ್ತವಲ್ಲ ನಾವು ನೋಡಿರ್ತೀವಲ್ವಾ, ಆತರ ಕೊರಕುಲು ಆಗ್ತವೆ. ಸಕಾಲದಲ್ಲಿ ನಾವು ಮಾಗಿ ಉಳುಮೆ ಮಾಡಿದ್ರಲ್ಲಿ ಇದೆಲ್ಲನ್ನ ತಪ್ಪಿಸಬಹುದು. ಸೊ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ, ಅದಕ್ಕಾಗಿ ನಾವು ಯಾವಾಗ್ಲೂ ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆಯನ್ನು ಕೈಗೊಂಡ್ರೆ ಒಳ್ಳೇದು. ಜೊತೆಗೆ ಅದೇ ನಾನು ಹೇಳ್ದಂಗೆ ಕಪ್ಪು ಮಣ್ಣಲ್ಲಿ 2-3 ವರ್ಷಕ್ಕೊಂದ್ಸರಿ ಮಾಡಿ ಸಾಕಾಗುತ್ತೆ. ಕೆಂಪು ಮಣ್ಣಲ್ಲಿ ಪ್ರತಿ ವರ್ಷ ಇದನ್ನ ನಾವು ಬೆಳೆ ಕಟಾವು ಮುಂಗಾರು ಹಿಂಗಾರು ಬೆಳೆ ಕಟಾವು ಆದ ನಂತರ ಅದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಏನು ಸ್ವಲ್ಪ ಕಳೆದುಳಿದ ತೇವಾಂಶ ಇರುತ್ತಲ್ಲ ಆಗ ನಾವು ಅದನ್ನ ಬಳಸ್ಕೊಂಡು ಆಳವಾಗಿ ಉಳುಮೆ ಮಾಡಬಹುದು. ಈಗ ಮಾಗಿ ಉಳುಮೆಯ ಈಗ ನೀವು ಹೇಳಿದ ಹಾಗೆ ಅದು ಒಂದು ಸಿಸ್ಟಮೆಟಿಕ್ ಆಗಿ ಆದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ರೈತರ ಪ್ರಾಕ್ಟೀಸ್ ಹೇಗಿದೆ, ಅಂದ್ರೆ ರೈತರು ಈಗಾಗಲೇ ಮಾಗಿ ಉಳುಮೆ ಬಗ್ಗೆ ಅವ್ರಿಗಿರ್ತಕ್ಕಂತ ತಿಳುವಳಿಕೆ, ಅವ್ರಿಗಿರ್ತಕ್ಕಂತಹ ಜ್ಞಾನ ಮತ್ತು ಅವರು ಅನುಸರಿಸ್ತಾ ಇರ್ತಕ್ಕಂಥ ಕ್ರಮಗಳು ಸೂಕ್ತವಾಗಿದಾವ ಅಥವಾ ಇದನ್ನೇನಾದ್ರೂ ಅಪ್ಡೇಟ್ ಮಾಡಬೇಕಾಗಿದೆಯಾ? ನಿಮ್ಮ ಕ್ಷೇತ್ರ ಅಧ್ಯಯನ ಏನ್ ಹೇಳುತ್ತೆ? ಮಾಡ್ತಿದ್ದಾರೆ, ರೈತರನ್ನು ಮಾಡ್ತಿದ್ದಾರೆ. ಈಗ ಮುಂಚೆ ಎಲ್ಲಾನ ಎತ್ತುಗಳು ಇರ್ತಿದ್ವು, ದನ ಇದುಗಳು ಅದರಲ್ಲಿಂದ ಮಾಡ್ತಾ ಇರೋರು. ಬಟ್ ಈಗ ಎತ್ತುಗಳಿಲ್ಲ, ಹಾಗಾಗಿ ಟ್ರಾಕ್ಟರ್ ಬಳಸಿ 2-10 ಫ್ಲೋ ಇರುತ್ತೆ, 2-3 ತಾಳಿಂದ 4 ತಾಳಿಂದ ಮಡಿಕೆಯಿಂದನ ಟ್ರಾಕ್ಟರ್ ಅಲ್ಲಿ ಮಾಡ್ತಿದ್ದಾರೆ. ಬಟ್ ಇನ್ನೂ ಅದನ್ನ ನಾವು ರೈತರಿಗೆ ಎಲ್ಲ ತಿಳಿ ಹೇಳಿದ್ರೆ ಎಲ್ಲರೂ ಮಾಡಿ ಚೆನ್ನಾಗಿರುತ್ತೆ. ಈಗೇನು ಕಡಿಮೆ ಒಂದು 20-30% ಮಾಡ್ತಿದ್ದಾರೆ. ಸೊ ಎಲ್ಲರೂ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಅನುಕೂಲ ಆಗುತ್ತೆ. ಅಂದ್ರೆ ಈಗ ಮಾಗಿ ಉಳುಮೆಗೆ ಯಂತ್ರಗಳ ಬಳಕೆ ಎಷ್ಟರ ಮಟ್ಟಿಗೆ ಸೂಕ್ತ, ಮತ್ತೆ ಇದು ರೈತರಿಗೆ ವರದಾನವಾಗ್ತದ ಹೇಗೆ? ಅಂದ್ರೆ ಈ ಪಾರಂಪರಿಕ ಕೃಷಿ ಪದ್ಧತಿಯಲ್ಲಿ ಮೊದಲೆಲ್ಲ ಎತ್ತುಗಳನ್ನ ರಂಟೆ ಕುಂಟೆಗಳನ್ನ ಬಳಸ್ತಾ ಇದ್ರು. ಹೌದು, ಆದ್ರೆ ಈಗ ಯಂತ್ರಗಳ ಬಳಕೆ ಹೆಚ್ಚಾಗ್ತಾ ಇದೆ. ಭೂಮಿಯ ಫಲವತ್ತತೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಂತ್ರಗಳ ಬಳಕೆಯಿಂದ ಏನಾದರೂ ಸಹಾಯವಾಗ್ತದ ಅಥವಾ ಏನಾದರೂ ತೊಂದರೆ ಆಗ್ತದ? ಇಲ್ಲ, ಸಹಾಯವಾಗುತ್ತೆ. ತೊಂದರೆ ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ಕಲ್ಟಿವೇಟರ್ ಇದಾವಲ್ಲ, ಕಲ್ಟಿವೇಟರ್ ಅವನ್ನೇ ನಾವು ವರ್ಷ ರೆಗ್ಯುಲರ್ ಆಗಿ ಕಲ್ಟಿವೇಟರ್ ಇಂದ ಮಾಡಿದಾಗ ಮಾತ್ರ ಆಗ ನಾವು ಸ್ವಲ್ಪ ತೊಂದರೆ ಆಗುತ್ತೆ. ಅಂದ್ರೆ ಹಾರ್ಡ್ ಪ್ಯಾನ್ ಆಗುತ್ತೆ, ಸೊ ಆಳವಾಗಿ ಹೋಗಲ್ಲ. ಅದ್ರ ಬದಲು ನಾವು MB ಫ್ಲೋಸ್ ಇರ್ತಾವಲ್ಲ, ಒಂದ್ ಬಾಳಿನ ಮಡಿಕೆ, ಎರಡ್ ಬಾಳಿನ ಮಡಿಕೆ ಟ್ರಾಕ್ಟರ್ ನಲ್ಲಿ ಇರ್ತದೆ, ಅಷ್ಟು 4-5 ಬಾಳಿನ ಮಡಿಕೆ ಇರ್ತಾವಲ್ಲ, ಅಂತವನ್ನ ಆಳವಾಗಿ ಉಳುಮೆ ಮಾಡಿದ್ರೆ ಏನು ಮುಂಚೆ ನಾವೇ ರಂಟೆ ಕುಂಟೆಗಳಿಂದ ಮಾಡ್ತೀವಲ್ಲ ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಆಗಲ್ಲ, ಅದಕ್ಕಿನ್ನ ಆಳವಾಗಿ ಉಳುಮೆ ಮಾಡಬಹುದು ಇದರಲ್ಲಿ. ಈಗ ನಿಮ್ಮ KVK ಮಾಗಿ ಉಳುಮೆ ಮಾಡುವ ಬಗ್ಗೆ ತರಬೇತಿಗಳು ಅಥವಾ ರೈತರಿಗೆ ಇರತಕ್ಕಂತ ಸಮಸ್ಯೆಗಳನ್ನ ಅಥವಾ ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡೋದಕ್ಕೆ ಏನಾದ್ರೂ ಕಾರ್ಯಾಗಾರಗಳು ನಡೀತಾ ಇರ್ತದೆ ಹೇಗೆ ಸರ್? ಪ್ರತಿ ವಾರದಲ್ಲೂ ನಾವು ರೈತರಿಗೆ ಕಾರ್ಯಾಗಾರ ಮಾಡ್ತೀವಿ. ಈವನ್ ನಾವು ಆನ್ ಸ್ಟೇಷನ್ ಅಂದ್ರೆ KVK ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಮಾಡ್ತೀವಿ, ಜೊತೆಗೆ ರೈತರ ಹೊಲದಲ್ಲೂ ಮಾಡ್ತೀವಿ. ಈವನ್ ನಾವು ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರಕ್ಕೂ ಒಬ್ಬ ವಿಜ್ಞಾನಿಯನ್ನ ಕೃಷಿ ವಿಶ್ವವಿದ್ಯಾಲಯ ನೇಮಕ ಮಾಡಿದೆ. ಸೊ ಅಲ್ಲೂ ರೆಗ್ಯುಲರ್ ಹೋಗ್ತೀವಿ, ಅವರು ಏನು ಸಮಸ್ಯೆಗಳು ಇರ್ತವೆ, ಅವ್ರಿಗೆ ಕೃಷಿ ಅಧಿಕಾರಿ ಇರ್ತಾರೆ ಅವ್ರ ಜೊತೆ ಸೇರ್ಬಿಟ್ಟು ಆ ಸೀಸನ್ ಗೆ ಏನೇನ್ ಬೇಕು, ಆ ಟೈಮ್ ಅಲ್ಲಿ ಏನೇನು ಪ್ರಾಕ್ಟೀಸಸ್ ಬೇಕು ಅಥವಾ ಏನೇನು ಇನ್ಫಾರ್ಮೇಶನ್ ಬೇಕು ಅದನ್ನ ನಾವು ರೆಗ್ಯುಲರ್ ಆಗಿ ಕೊಡ್ತೀವಿ. ಈಗ ನಿಮ್ಮೊಂದಿಗೆ ರೈತರು ಯಾವ ಯಾವ ವಯೋಮಾನದ ರೈತರು ಹೆಚ್ಚು ಸಂಪರ್ಕದಲ್ಲಿರ್ತಾರೆ, ಯುವ ಜನರ ಆಸಕ್ತಿ ಎಷ್ಟರ ಮಟ್ಟಿಗೆ ಇದೆ, ಅವರ ಪಾಲ್ಗೊಳ್ಳುವಿಕೆ ಯಾವ ಪ್ರಮಾಣದಲ್ಲಿದೆ ಡಾಕ್ಟ್ರೆ? ಯುವಜನರು ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ಮುಂಚೆಗಿನ್ನ ನೋಡಿದ್ರೆ ಈಗ ಯುವಜನರು ಕೃಷಿಯಲ್ಲಿ ತೊಡಗಿಸೋದು ಕಡಿಮೆ ಆಗಿದೆ. ಒಂದು 30-40% ಬರ್ತಾರೆ, 50-60% ಅಬೌವ್ 50-60 ಇರೋದೆ ಬರ್ತಾರೆ ರೈತರು. ಹಾಗಾಗಿ ಈಗ ನೋಡಿ, ರೈತರು ಅವರ ಮಕ್ಕಳು ಅವ್ರಿಗೆ ಒಂದು ರೈತ ಕುಟುಂಬಕ್ಕೆ ಒಂದಿಷ್ಟು ಭೂಮಿ ಇರ್ತದೆ, ಆದ್ರೆ ಮುಂದಿನ ತಲೆಮಾರಿನವರು ಆ ಭೂಮಿಯ ಬಗ್ಗೆ ಆಸಕ್ತಿಯನ್ನು ಇಟ್ಕೊಳ್ಳೋದಾಗ್ಲಿ ಇದು ಕಡಿಮೆ ಆಗ್ತಾ ಇದೆ. ಅಂದ್ರೆ ಯುವಕರಲ್ಲಿ ಏನಾದ್ರು ಉತ್ತೇಜನ ಮಾಡುವಂತ ರೀತಿಯ ಏನಾದ್ರೂ ಕೆಲಸಗಳು ಆಗ್ತಾ ಇದೆಯಾ ಹೇಗೆ? ನಾವು ಯುವಕರಿಗೂ ಸಮೇತ ನಾವು ಹಲವಾರು ತರಬೇತಿಗಳನ್ನ ಏರ್ಪಡಿಸಿದೀವಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಿದೀವಿ. ಅವ್ರನ್ನ ಅಂದ್ರೆ ಅವ್ರಿಗೇನಂತಂದ್ರೆ ಈಗಿನ ಯುವಕರಿಗೆ ಅದು ಇಮಿಡಿಯೇಟ್ ಆಗಿ ಆಗ್ಬೇಕು, ಅವ್ರಿಗೆ ಇಮಿಡಿಯೇಟ್ ಆಗಿ ಬರಬೇಕು ದುಡ್ಡು, ಆತರ ಥಿಂಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಕೆಲವರಿಗೆ ನಾವು ಟ್ರೈನಿಂಗ್ ಕೊಡ್ತಿದೀವಿ, ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸದೃಢ ಮಾಡ್ತಿದೀವಿ, ಗಮನ ಕೊಡಂಗ್ ಮಾಡ್ತಿದೀವಿ. ಆದ್ರೂ ಅಷ್ಟೊಂದು ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿಲ್ಲ. ಸೊ ಎಲ್ಲ ಒಂದ್ ಕಡೆಗೆ ಯುವ ಜನರು ಕೃಷಿಯಿಂದ ವಿಮುಖರಾಗುವ ಪ್ರಮಾಣ ಅದು ನಿರಂತರವಾಗಿ ಸಾಕ್ತಾನೆ ಇದೆ. ಸರಿ ಸರ್, ಈಗ ಇದನ್ನ ಯಾಕಂದ್ರೆ ನೋಡಿ, ಈಗ ನಮ್ಮ ದೇಶ ಕೃಷಿ ಆಧಾರಿತವಾಗಿರ್ತಕ್ಕಂಥ ದೇಶ, ಮತ್ತು ಕೃಷಿ ಹಲವು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಒಂದು ಕ್ಷೇತ್ರವಾಗಿದೆ. ಇದನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈಗ ವಿಶ್ವವಿದ್ಯಾಲಯಗಳಿದ್ದಾವೆ, ಸರ್ಕಾರದ ಕೃಷಿ ಇಲಾಖೆಗಳಿದ್ದಾವೆ, ಅಥವಾ ಬೇರೆ ಬೇರೆ ತಜ್ಞರು ಇದ್ದಾರೆ ನೋಡಿ, ಆಮೇಲೆ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರಗಳು ಎಲ್ಲ ಇದ್ದಾವೆ. ಇಷ್ಟೆಲ್ಲ ಇದ್ದಾಗೂ ಸಹಿತ ಯುವಕರನ್ನ ಪಾಲ್ಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮಿಂದ ಅಂದ್ರೆ ನಮ್ಮೆಲ್ಲರಿಂದಲೂ ಸಹಿತ ಎಲ್ಲೋ ಏನು ನ್ಯೂನತೆಗಳು ಕಾಡ್ತಾ ಇದೆ ಅಂತ? ನ್ಯೂನತೆ ಅಂತಂದ್ರೆ ಈಗ ಇಲ್ಲ, ಈಗ ನಾವು ಅದ್ ಮುಂಚೆ ಎಲ್ಲ ಮನಗಂಡು ನ್ಯೂನತೆಗಳು ಅಂದ್ರೆ ಅವರು ಯಾಕೆ ವಿಮುಕ್ತ ಆಗ್ತಿದ್ರಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಈಗ ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಂತ ಅದನ್ನ ಪ್ರಚಾರ ಪಡಿಸ್ತಿದ್ವಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ. ಸೊ ಯಾಕೆಂತಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಹೋದಾಗ ಅವನ ರೈತ ತನ್ನದೇ ಹೊಲದಲ್ಲಿ ತನ್ನ ನೈಸರ್ಗಿಕ ಸಂಪನ್ಮೂಲಗಳು, ನಮ್ಮಲ್ಲಿ ಏನು ಕೃಷಿ ತ್ಯಾಜ್ಯಗಳು ಇರ್ತವೆ. ಈಗ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ನಾವು ಹೊಲದ ಜೊತೆಗೆ ಬೆಳೆಗಳ ಜೊತೆಗೆ ಡೈರಿ ಮಾಡೋದು ಅಥವಾ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಮಾಡೋದು, ಇವೆಲ್ಲವನ್ನು ಮಾಡೋದ್ರಿಂದ ಆಗ ನಾವು ಒಂದು ಕಾಂಪೋನೆಂಟ್ ಏನ್ ತ್ಯಾಜ್ಯ ಬರುತ್ತಲ್ವ, ಈಗ ಸಹ ಉದಾಹರಣೆ ಬೆಳೆ ಬಂದಾಗ ನಾವು ಕಾಳು ತಾಂತೀವಿ, ಹುಲ್ಲು ದನಗಳಿಗೆ ಹಾಕ್ತಿವಿ, ಅಂದ್ರೆ ಬೈ ಪ್ರಾಡಕ್ಟ್ ದನಗಳಿಗೆ ಹೋಗುತ್ತೆ, ದನಗಳು ತಿಂದಾದ್ಮೇಲೆ ಸಗಣಿ ಆಗ್ತವೆ, ಅವನ್ನ ಮತ್ತೆ ನಾವು ಸಗಣಿನ ಹೊಲಕ್ಕೆ ಹಾಕ್ತಿವಿ. ಸೊ ಆ ರೀತಿ ನಾವು ಸಮಗ್ರ ಕೃಷಿ ಪದ್ಧತಿನ ಅವರಿಗೆ ಪ್ರಮೋಟ್ ಮಾಡಿ ಮತ್ತೆ ಅದರಿಂದ ಆದಾಯ ಒಂದಲ್ಲ ಒಂದ ಹಲವಾರು ಬೆಳೆಗಳನ್ನೂ ಇಡ್ತೀವಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ, ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳಿತೀವಿ. ಜೊತೆಗೆ ಈ ಏನು ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ, ಇವನ್ನು ಮಶ್ರೂಮ್ ಕಲ್ಟಿವೇಶನ್ ಹೇಳ್ಕೊಟ್ಟಿದೀವಿ. ಜೊತೆಗೆ ಹಲವಾರು ಸಂಸ್ಕರಣಾ ಪ್ರೊಸೆಸಿಂಗ್ ಯೂನಿಟ್ಸ್ ಗುನು ನಾವು ಗೈಡ್ ಮಾಡ್ತಾ ಇದೀವಿ. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಇದು ಫಿಗ್ ಅಂಜೂರ ಇದೆ, ಅಂಜೂರ ಅದನ್ನ ಪ್ರೊಸೆಸಿಂಗ್ ಮಾಡೋದು, ಅಂಜೂರ ಬಾರ್ ಮಾಡೋದು ಅಥವಾ ಪ್ಯಾಕ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡೋದು, ಇಂಥವೆಲ್ಲ ಮಾಡೋದ್ರಿಂದನ ಇತ್ತೀಚೆಗೆ ಜನಗಳನ್ನು ಬರ್ತಿದ್ದಾರೆ. ಅಂದ್ರೆ ಯುವಕರನ್ನು ಅಥವಾ ಮಹಿಳೆಯರು ಸಮೇತನು ಯುವಕರು ಯುವತಿಯರ್ಗೂ ಈ ಕಡೆ ನಾವು ಕೃಷಿ ಕಡೆ ಬರ್ಲಿ ಅಂತ ಹೇಳಿ ನಾವು ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೀವಿ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಒಂದಿಷ್ಟು ಹಣವನ್ನ ಸೃಷ್ಟಿ ಮಾಡುವಂತಹ ಬೇರೆ ಬೇರೆ ಕೆಲಸಗಳು ಶುರುವಾದಾಗೆ, ಮತ್ತೆ ನೀವ್ ಹೇಳಿದಾಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ರೀತಿಯಿಂದ ಹಣದ ವ್ಯಯ ಕಡಿಮೆ ಮಾಡಬಹುದು ಮತ್ತು ಲಾಭವನ್ನು ಹೆಚ್ಚು ಮಾಡಿಕೊಳ್ಳಕ್ಕೆ ಸಾಧ್ಯತೆಗಳಿದಾವೆ. ಹೌದು, ಯಾವಾಗ ಕೃಷಿ ಲಾಭದಾಯಕವಾಗ್ತಾ ಇದೆ ಅಂತ ಅಂದಾಗ ಮಾತ್ರ ಖಂಡಿತವಾಗ್ಲೂ ಸಹಿತ ಯುವಕರು ಈ ಕಡೆಗೆ ಲಕ್ಷ್ಯ ವಹಿಸ್ತಾರೆ ಅಂತಕ್ಕಂಥದ್ದು. ಈ ನಿಟ್ಟಿನೊಳಗಡೆಗೆ ಯುವಕರ ಆಸಕ್ತಿ ಮತ್ತಷ್ಟು ಹೆಚ್ಚಲಿ ಅಂತ ನಾವು ಆಶಿಸ್ತಾ ಒಳ್ಳೆಯದು. ಡಾಕ್ಟರ್ ಕೃಷ್ಣಮೂರ್ತಿಯವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಗಿ ಉಳುಮೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಜೊತೆಗೆ ಯುವಕರ ಪಾಲ್ಗೊಳ್ಳುವಿಕೆಯು ಕೃಷಿಯಲ್ಲಿ ಇನ್ನೂ ಹೆಚ್ಚೆಚ್ಚು ಆಗಬೇಕು, ಭೂಮಿಯ ಫಲವತ್ತತೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಲಾಭದಾಯಕವಾಗಿರ್ತಕ್ಕಂಥ ಬೇರೆ ಬೇರೆ ಕೃಷಿ ಅವಲಂಬಿತ ಆರ್ಥಿಕ ಚಟುವಟಿಕೆಗಳನ್ನೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ಸಹಿತ ಒಂದು ರೈತ ಕುಟುಂಬ ಒಂದು ಸುಸ್ಥಿರ ಆರ್ಥಿಕ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಹೇಳಿದ್ರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಓಕೆ, ನಮಸ್ಕಾರ, ಥ್ಯಾಂಕ್ ಯು. ಇದುವರೆಗೂ ಮಾಗಿ ಉಳುಮೆಯ ಮಹತ್ವ ಕುರಿತು ಬಳ್ಳಾರಿ ಜಿಲ್ಲಾ ಅಗ್ರಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ಕೃಷ್ಣಮೂರ್ತಿ ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಫುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರಿಗೆ ನಮಸ್ಕಾರಗಳು. ಹೈನುಗಾರಿಕೆ ಮಾಡ್ತಕ್ಕಂತಹ ರೈತ ಬಾಂಧವರು ಬಹಳ ಮುಖ್ಯವಾಗಿ ತಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನ ಗುಣಮಟ್ಟದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಅವರ ಕರ್ತವ್ಯ. ಕಾರಣ ನಮ್ಮ ಭಾರತ ದೇಶ ಏನಿದೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ದೇಶ. ಮತ್ತೆ ನಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನಿಂದ ತಯಾರಾಗ್ತಕ್ಕಂಥ ಅನೇಕ ಪದಾರ್ಥಗಳು, ಖಾದ್ಯಗಳು ಬೇರೆ ದೇಶಗಳಿಗೂ ಹೋಗ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂತಹ ವಿಷಯ. ಶುದ್ಧ ಹಾಲು ಅಂತಂದ್ರೆ ಏನು ಅಂತ ಹೇಳಿದ್ರೆ, ಕಲ್ಮಶಗಳು, ರಾಸಾಯನಿಕ ಘಟಕ ಪದಾರ್ಥಗಳು, ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಯಾವುದೇ ಇಲ್ದಲೇನೆ ಕೇವಲ ಹಾಲಿನಲ್ಲಿರ್ತಕ್ಕಂತಹ ಘಟಕಗಳು ಮಾತ್ರ ಇರ್ತಕ್ಕಂತಹ ಒಂದು ಹಾಲಿಗೆ ನಾವು ಶುದ್ಧ ಹಾಲು ಅಂತ ಹೇಳ್ತೇವೆ. ಶುದ್ಧ ಹಾಲು ಉತ್ಪಾದನೆ ಮಾಡೋದ್ರಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಹಾಲು ಬೇಗ ಕೆಡೋದಿಲ್ಲ, ಹಾಗೇನೆ ಉತ್ತಮವಾಗಿ ಸಂಸ್ಕರಣೆಗೊಳ್ಳುತ್ತೆ, ಮತ್ತೆ ಅದರಿಂದ ಬಂದಂತಹ ಉತ್ಪನ್ನಗಳು ಸಹ ವಿದೇಶಗಳಿಗೆ ರಫ್ತನ್ನು ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡ್ಕೊಳ್ತವೆ, ಮತ್ತೆ ಇದು ನಮ್ಮ ಆರೋಗ್ಯಕ್ಕೆ ಪೂರಕ ಅನ್ನೋದು ಬಹಳ ಮುಖ್ಯವಾದ್ದು. ಹಾಗಾದ್ರೆ ಈ ಶುದ್ಧ ಹಾಲು ಉತ್ಪಾದನೆಯನ್ನು ಮಾಡೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋದಾಗ, ಮೊದಲನೇದಾಗೇನೆ ನಾವು ಹಸು ಆರೋಗ್ಯವನ್ನ ಕಾಪಾಡೋದ್ರ ಕಡೆ ಹೆಚ್ಚು ನಿಗಾವನ್ನ ವಹಿಸ್ಕೋಬೇಕು. ಹಸುಗಳಿಗೆ ಕೊಡ್ತಕ್ಕಂತಹ ಮೇವಿನ ಬಗ್ಗೆ ಅಥವಾ ನೀರಿನ ಮೂಲದ ಬಗ್ಗೆ ಗಮನ ಹರಿಸ್ತಿರೋದನ್ನ ನಾವು ಕಾಣ್ತೇವೆ. ಕಾರಣ ಅನೇಕ ರಾಸಾಯನಿಕಗಳು ನೀರಿನ ಮೂಲಕ ಮೇವಿನ ಮೂಲಕ

ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನು ಇವಾಗ ಈ ಒಂದು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ, ನಮಗೆ ಮುಂದಿನ ಒಂದು ವಾರ ಅಂದ್ರೆ ಅಲ್ಲಲ್ಲಿ ಸ್ವಲ್ಪ ತುಂತುರು ಮಳೆ ಮಾತ್ರ ಬರ್ಬೋದು. ಆಮೇಲೆ ಈಗ ಬಿತ್ತಲಿಕ್ಕೆ ಬೇಕಾಗುವಂತ ಹಸಿ ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಆದ್ದರಿಂದ ರೈತ ಬಾಂಧವರು ಈಗಲೇ ತಮ್ಮ ಬಿತ್ತನೆ ಕಾರ್ಯವನ್ನ ಸ್ವಲ್ಪ ಮುಂದೂಡ್ಕೋಬೇಕಾಗತ್ತೆ, ಇನ್ನೂ ಒಂದು ಮೂರ್ ನಾಲ್ಕು ದಿವಸ. ಸೊ ಅದಾದ ಮೇಲೆ ತಮಗೆ ಬೇಕಾಗಿರುವಂತಹ ಹಸಿ ಮಳೆ ಲಭ್ಯವಾದ ಮೇಲೆನೆ ತಾವು ಬಿತ್ತನೆ ಕಾರ್ಯವನ್ನ ಕೈಗೊಳ್ಳಬಹುದು. ಯಾಕಂದ್ರೆ ಈ ಒಂದು ಮುಂಗಾರಿನ ಹಂಗಾಮಿನಲ್ಲಿ ನಮಗೆ ಕಡಿಮೆ ಮಳೆ ಬರ್ತಾ ಇರುವುದರಿಂದ ಮುಂದಿನ ದಿನದಲ್ಲಿಯೂ ಸಹ ನಮಗೆ ಏನಪ್ಪಾ ಇದು ಸ್ವಲ್ಪ ಕಡಿಮೆ ಮಳೆ ಬಂದ್ರೆ ಒಂದು ಮಳೆ ನೀರನ್ನ ತಮ್ಮ ಹೊಲದಲ್ಲಿ ಇಂಗುವ ಹಾಗೆ ಒಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಅದೇನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಬಿತ್ತಿರುವ ಒಂದು ಹೊಲದಲ್ಲಿ ಸಾಲುಗಳ ಮಧ್ಯೆ ತಮ್ಮ ಹೊಲದಲ್ಲಿರುವ ಒಂದು ಕಸದ ಹೊದಿಕೆಯನ್ನ ಹಾಕ್ಬಹುದು. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿರುವ ತೇವಾಂಶ ಆವಿಯಾಗಿ ಹೋಗದೇನೆ ಮಣ್ಣಿನಲ್ಲಿ ಹಿಡಿದಿಟ್ಕೊಳ್ತೈತೆ. ಮತ್ತೆ ಈಗ ಹೊಸ ಒಂದು ಬಿತ್ತಲಿಕ್ಕೆ ಏನು ಭೂಮಿಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಗಳನ್ನ ಮಾಡ್ಬೇಕಾಗತ್ತೆ ಮತ್ತು ಚೌಕು ಮಡಿಗಳನ್ನ ಮಾಡಿಟ್ಕೋಬೇಕು. ಸೊ ಈ ರೀತಿ ಚೌಕು ಮಡಿ ಮಾಡುವುದರಿಂದ ಏನಾಗುತ್ತೆ, ಮಳೆ ಬಂದ ನೀರನ್ನ ಅದರಲ್ಲಿ ಶೇಖರಣೆಯಾಗಿ ತಮ್ಮ ಹೊಲದಲ್ಲಿ ಇಂಗಿ ಮಣ್ಣಿನ ತೇವಾಂಶವನ್ನ ಕಾಪಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ ಈಗ ಮುಂದಿನ ಒಂದು ಮಳೆ ಆದ್ಮೇಲೆ ತಾವು ಹತ್ತಿ ಬಿತ್ತನೆ ಏನಾದ್ರೂ ಕೈಗೊಳ್ಬೇಕಾದ್ರೆ ತಮ್ಮ ಹತ್ತಿರದ ಒಂದು ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕಿಸಿ ಒಳ್ಳೆಯ ಹತ್ತಿ ತಳಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಬಿತ್ತನೆ ಕಾರ್ಯವನ್ನ ಕೈಗೊಳ್ಬಹುದು. ಹಾಗೇನೆ ಈಗ ಭತ್ತ ಒಂದು ಬಿತ್ತನೆ ಕಾರ್ಯವನ್ನ ತಾವು ಏನಾದ್ರೂ ಕೈಗೊಳ್ಬೇಕಾದ್ರೆ ಈ ಭತ್ತದಲ್ಲಿ ನಾವು ಗಂಗಾವತಿ ಸೋನಾ ಅಂತ ಹೇಳ್ತೀವಿ, ಆಮೇಲೆ BPT 5204 ಅಂತ ಈ ತರ ಒಂದು ತಳಿಗಳಿದಾವೆ. ಈ ಒಂದು ತಳಿಗಳನ್ನು ಸಹ ತಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ಈಗ ನಾವು ತೊಗರಿ ಬಿತ್ತನೆ, ಕೆಲವೊಂದು ರೈತರು ತೊಗರಿ ಬಿತ್ತನೆ ಆಲ್ರೆಡಿ ಬಿತ್ತನೆ ಮಾಡಿದ್ದಾರೆ, ಇನ್ನು ಮಳೆ ಬಂದ ಮೇಲೆ ತಾವೇನಾದ್ರೂ ತೊಗರಿ ಬಿತ್ತನೆಗೆ ತಳಿಗಳ ಒಂದು ಆಯ್ಕೆಯನ್ನ ಮಾಡ್ಕೊಳ್ಳೋರಿದ್ರೆ ಸೊ TS 3R ಅಂತ ಇದೆ ಒಂದು, ಇದು ಬರ ನಿರೋಧಕ ಶಕ್ತಿಯನ್ನ ಹೊಂದಿರುವಂತ ತಳೆ. ಹಾಗೆ GRZ 8001 ಅಂತ ಇದೆ ಮತ್ತು ತಮಗೆ ನೀರಿನ ಲಭ್ಯತೆ ಇತ್ತಪ್ಪ ಅಂತಂದ್ರೆ BSMR 736 ಅಂತ ಇದೆ. ಸೊ ಈ ರೀತಿ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೇನೆ ಈ ಒಂದು ಬಿತ್ತನೆಕ್ಕಿಂತ ಮುಂಚೆ ಈ ಒಂದು ಬೀಜಗಳಿಗೆ ಬೀಜೋಪಚಾರ ಮಾಡಿದರೆ ನಮಗೆ ಮುಂದ್ ಬರುವ ಬೀಜದಿಂದಾಗಲೇ ಅಥವಾ ಮಣ್ಣಿನಿಂದ ಬರುವ ರೋಗಗಳನ್ನ ತಡೆಗಟ್ಟಬಹುದು. ಅದಕ್ಕೆ ನಾವು ತೊಗರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನ ಪ್ರತಿ KG ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆಯನ್ನ ಕೈಗೊಳ್ಳಬಹುದು. ಹಾಗೇನೆ ಈಗ ಶೇಂಗಾ ಬಿತ್ತುವರಿದ್ರೆ ಶೇಂಗಾ ತಳಿಗಳನ್ನ ನಾವು ಅಜಯ್ ಅಂತಿದೆ, ಕದರಿ ನಾಯನ್ ಅಂತಿದೆ, ಈ ರೀತಿ ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇದೇ ಸೇಮ್ ನಾವು ತೊಗರಿಗೇನು ಬೀಜೋಪಚಾರ ಮಾಡ್ತೀವಲ್ಲ ಹಾಗೇನೆ ನಾವು ಶೇಂಗಾಕ್ಕೂ ಸಹ ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಮಾಡಬಹುದು. ಮತ್ತೆ ಸೂರ್ಯಕಾಂತಿ ಈಗಲೇ ತಾವು ಬಿತ್ತೋರಿದ್ರೆ ಏನಾಗತ್ತಂದ್ರೆ ಅದು ಸ್ವಲ್ಪ ನಂಜಾಣು ರೋಗ ಒಂದು ಬರ್ತಾ ಇರುತ್ತೆ ಜಾಸ್ತಿ. ಈಗ ಜೂನ್ ಮತ್ತು ಜುಲೈದಲ್ಲಿ ಬಿತ್ತನೆ ಮಾಡಿದ್ರೆ ನಂಜಾಣು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವ ಒಂದಿಷ್ಟು ತಳಿಗಳಿದಾವೆ, RSFH 1887 ಅಂತ. ಈ ರೀತಿ ಒಂದು ತಳಿಗಳನ್ನ ತಾವು ಬಿತ್ತನೆ ಮಾಡಬಹುದು. ಬಿತ್ತುವುದಕ್ಕಿಂತ ಮುಂಚೆ ನಾವು ಇಲ್ಲಿಯೂ ಸಹ ಬೀಜೋಪಚಾರ ಮಾಡ್ಬೇಕಾಗತ್ತೆ. ಅದು ನಾವು ಪ್ರತಿ kg ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ, 70 WS ರೂಪದಲ್ಲಿ ಸಿಗುತ್ತೆ, ಅದರಿಂದ ನಾವು ಬೀಜೋಪಚಾರನ ಮಾಡಬಹುದು. ಹಾಗೇನೆ ಈಗ ನಾವು ಮುಂಗಾರಿನ ಹಂಗಾಮಿನಲ್ಲಿ ಸತತವಾದ ಒಂದು ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಈ ರೀತಿ ಒಂದು ಸನ್ನಿವೇಶವನ್ನ ಇರುವುದರಿಂದ ಏನಾಗುತ್ತೆ, ದನಕರುಗಳಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ಸಾಂಕ್ರಾಮಿಕ ರೋಗಗಳನ್ನ ಕಾಣ್ತಾ ಇರ್ತೀವಿ. ಅದಕ್ಕಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ಚುಚ್ಚುಮದ್ದುಗಳನ್ನ ಹಾಕ್ಸ್ಬೇಕಾಗತ್ತೆ. ಆಮೇಲೆ ಈಗ ನಾವು ಕಡಿಮೆ ಮಳೆಯ ಅಭಾವದಿಂದ ಅಲ್ಲಲ್ಲಿ ದನಕರುಗಳಿಗೆ ಸಿಗುವಂತ ಮೇವು ದೊರಕ್ತಾ ಇರುವುದಿಲ್ಲ, ಅದಕ್ಕಾಗಿ ನಾವು ಮೇವಿನ ಜೋಳ ಮತ್ತು ಮೆಕ್ಕೆಜೋಳ ಅಲಸಂದಿ ಈ ರೀತಿ ಒಂದಿಷ್ಟು ಕಡಿಮೆ ಅವಧಿಯ ಒಂದಿಷ್ಟು ಮೇವಿನ ಬೆಳೆಗಳನ್ನು ಹಾಕಿ ನಾವು ಬೆಳೆಯಬಹುದು. ಕೊನೆಯದಾಗಿ ರೈತ ಬಾಂಧವರಿಗೆ ಏನ್ ಹೇಳ್ತೇನಪ್ಪ ಅಂತಂದ್ರೆ, ನಮ್ಗೆ ಮುಂದಿನ ಒಂದು ವಾರದಲ್ಲಿ ಅಂದ್ರೆ ಇನ್ನೂ 2-3 ದಿವಸ ಈ ಒಂದು ಒಣಹವೆ ಮುಂದುವರಿತೈತಿ. ಅದಾದ ಮೇಲೆ 3-4 ದಿವಸದ ನಂತರ ನಮ್ಗೆ ಸ್ವಲ್ಪ ಅಲ್ಲಲ್ಲಿ ಸಾಧಾರಣದಿಂದ ಮಧ್ಯಮ ಪ್ರಮಾಣದಲ್ಲಿ ಮಳೆ ಬರಬಹುದು ಅಂತ ನಿರೀಕ್ಷಿಸ್ತಾ ಇದ್ದೀವಿ. ಸೊ ಈ ರೀತಿ ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ರೂಪಿಸಿಕೊಳ್ಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಚಟುವಟಿಕೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆ ತಿಳಿಸುವ ಸಂದೇಶವಿದು. ರೈತ ಬಂಧುರು, ಈಗ ಕೇಳೋಣ ಕೃಷಿ ಗೀತೆಗಳನ್ನು. ಅನಂತ ಶಕ್ತಿಯ